ಗಣೇಶ್ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ವೃತ್ತಿಯಿಂದ ನೀವು ದಿನಪತ್ರಿಕೆಯೊಂದಲ್ಲ ಒಂದು ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ, ಜೊತೆಗೆ ನಿಮ್ಮ ಹಿರಿಯರಿಂದ ಬಂದಿರುವಂತಹ ಕೃಷಿ ಭೂಮಿಯನ್ನು ಅದನ್ನು ಕೂಡ ಅಭಿವೃದ್ಧಿಪಡಿಸಿಕೊಂಡು ಸಂಪೂರ್ಣವಾಗಿ ನೀವು ತೊಡಗಿಸಿಕೊಂಡಿದ್ದೀರಿ. ಈ ಎರಡು ಉದ್ಯೋಗವನ್ನು ಹೇಗೆ ನಿಭಾಯಿಸ್ತಾ ಇದ್ರಿ ನೀವು? ಬೆಳಿಗ್ಗೆ ಯೂಶ್ವಲಿ ಎಲ್ಲರೂ ಅಂದ್ರೆ ನನ್ನ ಪ್ರಾಯದವರು, ನಾನು ಈಗ ಯಂಗ್ಸ್ಟರ್, ಒಂದು 25 ವರ್ಷದವ, ನನ್ನ ಪ್ರಾಯದವರು ಯೂಶ್ವಲಿ ಜಿಮ್ಮಿಗೆ ಹೋಗುದು, ಬೆಳಿಗ್ಗೆ ಓಡ್ಲಿಕ್ಕೆ ಹೋಗುದು, ಅಂತದೆಲ್ಲ ಮಾಡುದೆಲ್ಲ ಹೆಚ್ಚು. ಅದರಲ್ಲೂ ನಂಗೆ ಜಾಗ ಇತ್ತು, ಒಂದು 2.5-3 ಎಕರೆ ಜಾಗ ಇತ್ತು. ಬೆಳಿಗ್ಗೆ ಏನಾದ್ರೂ ಬೆಳಿಬೇಕು, ನಾವೇ ಬೆಳೆದ ಆಹಾರ ತಿನ್ಬೇಕು, ಅದೆಲ್ಲ ನಂಗೆ ಮೊದ್ಲಿಂದ ಸಹ ತುಂಬಾ ಆಸೆ. ಅದರಲ್ಲಿ ನಾನು ಸಂದಿರುವಾಗೆಲ್ಲ ಅಪ್ಪ ಹೈನುಗಾರಿಕೆ ಮಾಡ್ತಿದ್ರು, ಮತ್ತೆ ಅವರಿಗೆ ಇದೆಲ್ಲ ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಟೈಮ್ ಅಲ್ಲಿ ನಿಲ್ಸಿದ್ರು ಅವರು. ನಾನು ನಮ್ಮ ಇದು ಹಟ್ಟಿಗೆ ಹೋಗುವಾಗ ಒಂದ್ಸತಿಗೆ ಒಂದೇ ದನ ಇತ್ತು, ಮತ್ತೆ ಅದನ್ನ ಸಹ ನಿಲ್ಸೋ ಪ್ಲಾನ್ ಅಲ್ಲಿದ್ರು. ಇದು ನಾನು ಹೀಗೆ ಬಿಡಬಾರ್ದು, ನಾನು ಅದನ್ನ ಇನ್ನು ಹಟ್ಟಿ ಉಂಟು, ಎಲ್ಲ ಆಲ್ರೆಡಿ ಸೆಟಪ್ ಉಂಟು, ನಾನು ಒಂದು ಸಾಕುದ್ರಲ್ಲಿ ಏನು ಮಿಸ್ಟೇಕ್ ಅಂತ ಎಲ್ಲ ಮಾಡಿ ನಾನು ಒಂದು 2 ದನ ತಗೊಂಡ್ ಬಂದೆ. ಸಣ್ಣ ಕರುವಿಂದವೇ ತಗೊಂಡ್ ಬಂದೆ, ಯಾಕಂದ್ರೆ ಹೈನುಗಾರಿಕೆಯಲ್ಲಿ ನೀವು ಫಸ್ಟ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ನಿಮ್ಗೆ ಒಂದು ಫೌಂಡೇಶನ್ ಅದನ್ನು ಗ್ರೋ ಮಾಡ್ತಾ ಮಾಡಿದ್ರೆ ನಿಮ್ಗೆ ಅದರದ್ದು ಪಾಸಿಟಿವ್ ನೆಗೆಟಿವ್ಸ್, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅದೆಲ್ಲ ಗೊತ್ತಾಗ್ತದೆ ನಿಮ್ಗೆ. ಸೊ ನಾನೊಂದು 2 ದಿನದಿಂದ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಗೆ ತುಂಬಾ ಜನ ಹೇಳಿದ್ರು ನಿಮ್ಗೆ ಇದೆಲ್ಲ ಎಂತಕ್ಕೆ ಸುಮ್ನೆ, ನಿಮ್ಗೆ ಅದು ಡೈರಿ ಫಾರ್ಮಿಂಗ್ ಸಹ ಕಮಿಟೆಡ್ ಜಾಬ್, ನೀವು ಬೆಳಿಗ್ಗೆ ಸಹ ಇರಬೇಕು, ಹಾಲು ಕರ್ಸಿಗೆ ಸಂಜೆ ಸಹ ಕರ್ಸ್ಬೇಕು, ಅದೇ ನಿಮ್ಗೆ ಹಾಲು ಕೊಡುದಿಲ್ಲ, ನೀವು ಕರ್ಸಲೇಬೇಕು, ಮತ್ತೆ ಅದರ ಸಗಣಿ ತೆಗೆಯುದು ಅದೆಲ್ಲ. ನಮ್ಮ ಪ್ರಾಯದವರು ಯೂಶ್ವಲಿ ಸೂಟ್ ಬೂಟ್ ಹಾಕೊಳ್ಳೋದು, ದೂರದಿಂದ ನಿಂತು ನೋಡುವವರಿಗೆ ಚಂದ ಕಾಣ, ದೂರದಿಂದ ನಿಂತು ನೋಡೋದು ಚಂದ ಕಾಣ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಹೇಳ್ತಾರೆ ನಿಂಗೆ ಆರಾಮ್ಸೆ ಮಾರೆ, ಪಾಕೆಟ್ ಮನಿ ಒಳ್ಳೆ, ನೀನು ದುಡ್ಡು ಮಾಡ್ತೀಯ ಅಂತ. ಯಾಕಂದ್ರೆ ಅದರ ಕಷ್ಟ ಎಷ್ಟು ಅಂತ ನಂಗೆ ಗೊತ್ತು. ಯಾಕಂದ್ರೆ ನಾನು ಬೆಳಿಗ್ಗೆ ಒಂದು 6 ಗಂಟೆ ಕಷ್ಟ ಅಂತ ನೀವು ತಿಳ್ಕೊಳ್ಳೋದಿಲ್ಲ, ಕಷ್ಟ ಅಂತ ತಿಳ್ಕೊಳ್ಳೋದಿಲ್ಲ, ಅದು ನಂಗೆ ಎಂಜಾಯ್ಮೆಂಟ್ ಆಗ್ತದೆ. ಯಾಕಂದ್ರೆ ಧನ ಅಂದ್ರೆ ನಂಗೆ ಮೊದ್ಲಿಂದ ಇಂಟ್ರೆಸ್ಟ್. ನೀವು ಎಷ್ಟೇ ಒಂದು ಪ್ರೈವೇಟ್ ಜಾಬ್ ಅಲ್ಲಿ ಇದ್ದು ಅದೊಂದು ಟೆನ್ಷನ್ ಅಲ್ಲಿ ಇದ್ದು ಆಫೀಸ್ ಎಲ್ಲ, ನೀವು ಮನೆಗೆ ಹೋಗಿ ಆ ಧನ ಒಂದು ಅಪ್ಕೊಳ್ಳುವಾಗ ನಿಮ್ಗೆ ಅದು ಸಂತೋಷ ಆಗ್ತದಲ್ವಾ, ಅದು ನಿಮ್ಗೆ ಒಂದು ಸ್ಟ್ರೆಸ್ ಬಸ್ಟರ್ ಆಗಿ. ಸೊ ಈಗ ನಂದೊಂದು ದಿನಚರಿ ಹೇಗೆ ಅಂದ್ರೆ ಬೆಳಿಗ್ಗೆ ನಾವು ಒಂದು 6 ಗಂಟೆಗೆ ಹೇಳುದು ಸಗಣಿ ತೆಗೆಯುವುದು, ಸಗಣಿ ತೆಗೆದು ಅದನ್ನ ನಾವು ಗೊಬ್ಬರ್ ಗ್ಯಾಸಿಗೆ ಹಾಕ್ತೇವೆ. ನಿಮ್ಗೆ ಈಗ ಗೊತ್ತುಂಟು ಈ ಗ್ಯಾಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಅಂತ. ಸೊ ಅದೊಂದು ಬಯೋಗ್ಯಾಸ್ ಆಗಿ ಕನ್ವರ್ಟ್ ಮಾಡಿ ನಮ್ಗೆ ಬೇಕಾದ ಆಹಾರಗಳನ್ನೆಲ್ಲ ಬಿಸಿ ಮಾಡಿ ಇದು ಅಡಿಗೆ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ಕೊಳ್ತೇವೆ. 6-7 ಗಂಟೆ ಒಳಗೆ ನಾನೇ ಹಾಲೆಲ್ಲ ಕರೆಸಿ ಅದನ್ನು ಮತ್ತೆ ಅಮ್ಮನಿಗೆ ಕೊಡ್ತೇನೆ, ಅಮ್ಮ ಅದನ್ನು ಬೇಕಾದ ಬಾಟ್ಲಿಗೆ ಹಾಕೊಳ್ತೇವೆ. ನಾನು ಏನಂದ್ರೆ ಸಿನ್ಸ್ ಐ ಆಮ್ ಇಂಜಿನಿಯರ್, ನಂಗೆ ಡಿಜಿಟಲ್ ಬ್ಯಾಕ್ಗ್ರೌಂಡ್ ಎಲ್ಲ ಇದ್ದ ಕಾರಣ ನಾನು ಯಾಕೆ ಸುಮ್ನೆ ಹೋಗಿ ಡೈರಿಗೆ ಕೊಡ್ಬೇಕು ಹಾಲು? ಯಾಕಂದ್ರೆ ಡೈರಿಗೆ ಹಾಲು ಕೊಟ್ರೆ ನಿಮ್ಗೆ ಹೆಚ್ಚಂದ್ರೆ 35 ರೂಪಾಯಿ ಅಷ್ಟೇ ಸಿಕ್ಕುದು. ಅದಕ್ಕೆ ನಾನು ಏನಂದ್ರೆ ಮನೆ ಮನೆಗೆ ಕೊಡ್ತಾ ಇದ್ದೇನೆ ಈಗ ಸದ್ಯಕ್ಕೆ 50 ರೂಪಾಯಿ ಲೀಟ್ರಿಗೆ. ಸೊ ಪ್ರತಿಯೊಬ್ಬರ ಮನೆಗೆ ಹೋಗಿ ಹಾಲೆಲ್ಲ ಅವರ ಮನೇಲಿ ಇಟ್ಟು ಖಾಲಿ ಬಾಟ್ಲು, ಹೌದು 2 ಬಾಟಲ್ ಇಡ್ತೇನೆ, 1 ಬಾಟಲ್ ಕೊಡ್ತೇನೆ, ಅವ್ರ ನೆಕ್ಸ್ಟ್ ಬಾಟಲ್ ತಗೊಂಡ್ ಬರ್ತೇನೆ. ದಿವಸಕ್ಕೆ ಎಷ್ಟು ಹಾಲಿನ ಒಂದು ಉತ್ಪಾದನೆ ಆಗ್ತದೆ ಮತ್ತೆ ಮಾರಾಟ ಮಾಡ್ತೀರಿ? ಬೆಳಿಗ್ಗೆ ನಾನೊಂದು 7 ಲೀಟರ್ ಅದು ಹೊರಗಿನವರಿಗೆ ಕೊಡ್ತೇನೆ, ನಾವು ಏನು ಇಟ್ಕೊಳ್ಳುದಿಲ್ಲ ಮನೆಯವರಿಗೆ ಅಂತ. ಸಂಜೆ ನಂಗೊಂದು 4 ಲೀಟರ್ ಆಗ್ತದೆ, ಅದರಲ್ಲಿ 2 ಲೀಟರ್ ನಾನು ನಮ್ಮ ದೊಡ್ಡಪ್ಪನ ಮನೆಗೆ ಕೊಡ್ತೇನೆ, ಮತ್ತೆ 2 ಲೀಟರ್ ನಾನು ಇಟ್ಕೊಳ್ತೇನೆ. ಸೊ ಉಳಿದ 7 ಲೀಟರ್ ನಾನು ಬೆಳಿಗ್ಗೆ ಕೊಡುವಂತದ್ದು, ಮತ್ತೆ ಸಂಜೆ ನಾನು ಫುಲ್ ಅಪ್ಪ ಅಮ್ಮ ನೋಡ್ಕೊಳ್ತಾರೆ. ಸಿನ್ಸ್ ನಂಗೆ ಇದು ಜಾಬ್ ಅಲ್ಲಿ ಇರುವ ಕಾರಣ ಬೆಳಿಗ್ಗೆ ಫುಲ್ ನನ್ನ ಡಿಪಾರ್ಟ್ಮೆಂಟ್, ಸಂಜೆ ನನ್ನ ಅಪ್ಪ ಅಮ್ಮ ನೋಡ್ಕೊಳ್ತಾರೆ. ಸೊ ಅದ್ರ ಒಟ್ಟಿಗೆ ಕೆಲವರು ಕೇಳ್ತಾರೆ ತೆಂಗಿನಕಾಯಿ ಉಂಟ ನಿಮ್ಮನೇಲಿ? ನಮ್ಮನೇಲಿ ಒಂದು 500 ತೆಂಗಿನ ಮರ ಸಹ ಉಂಟು, ಅದನ್ನು ಸುಲಿದವ್ರಿಗೆ ಕೊಡುದು. ತೆಂಗಿನಕಾಯಿ ಬೇಕಾಗ್ತದೆ, ಕೆಲವರು ನೀವು ಆರ್ಗ್ಯಾನಿಕ್ ರೀತಿಯಲ್ಲೆಲ್ಲ ಮಾಡ್ತಿರಲ್ವಾ ತೆಂಗಿನಕಾಯಿ, ನಾನು ಸುಲಿದು ಸಹ ಅವ್ರಿಗೆ ಕೊಡ್ತೇನೆ. ತರಕಾರಿ ಸಹ, ತರಕಾರಿ ಹೆಚ್ಚಂತ ಬೆಳಿಲಿಕ್ಕೆ ಆಗ್ಲಿಲ್ಲ ನಂಗೆ. ಸೊ ನಮ್ಗೆ ಮನೆಗೆ ಬೇಕಾದ ತರಕಾರಿ ಅಂತ ಬೆಳೆದು ಭತ್ತ, ಪ್ರತಿ ವರ್ಷ ನಾವು ಭತ್ತ ಮಾಡ್ತೇವೆ. ಯಾಕಂದ್ರೆ ಹಸು ಇದ್ದ ಕಾರಣ ನಮ್ಗೆ ಬೈಹುಲ್ಲೆಲ್ಲ ಬೇಕಾಗ್ತದೆ, ಬೈಹುಲ್ ಸಹ ಇಟ್ಕೊಂಡು ಭತ್ತ ಸಹ ನಾವು ಅನ್ಪಾಲಿಶ್ಡ್ ರೈಸ್ ನಾವು ಇದಕ್ಕೆ ಮಿಲ್ಲಿಗೆಲ್ಲ ಕೊಟ್ಟು ಅದನ್ನ ನಾವು ಹಿಡ್ಕೊಂಡು ಬಂದು ನಮ್ಗೆ ಬೇಕಾದ ಭತ್ತವನ್ನ ನಾವೇ ಇದು ಮಾಡ್ತೇವೆ. ಫಸ್ಟ್ ಗೆ ಒಂದು ಟಿಲ್ಲರಿಗೆ ಒಂದು ಇನ್ವೆಸ್ಟ್ಮೆಂಟ್ ಕರೆದು ಉಳುಮೆ ಮಾಡ್ಲಿಕ್ಕೆ ಮಾತ್ರ, ಮತ್ತೆ ಅದಕ್ಕೆ ನಡುದು ಅದೆಲ್ಲ ನಾನೇ ಬೆಳಿಗ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 5-6 ದಿವಸ ಡಿವೈಡ್ ಮಾಡಿಕೊಂಡು ನಾನೇ ಅಪ್ಪ ನಟ್ಟೆ ಎಲ್ಲ ಹೋಗ್ತೇವೆ. ಆದಷ್ಟು ಸ್ವಾವಲಂಬಿ ಆಗ್ಲಿಕ್ಕೆ ಪ್ರಯತ್ನ, ಯಾಕಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡಿದಷ್ಟು ನಿಮ್ಗೆ ಅದ್ರ ಮಾರ್ಜಿನ್ ಹೌದು ಕಡಿಮೆ ಆಗ್ತದೆ. ನೀವೇ ಮಾಡಿದ್ರೆ ಕೃಷಿಯಲ್ಲಿ ನಷ್ಟ ಎಂಬುದು ಅನುಭವ ಕೂಡ ಬರ್ತದೆ. ಹೌದು, ಯಾಕಂದ್ರೆ ಹೈನುಗಾರಿಕೆಯಲ್ಲಿ ಸಹ ಮೊದ್ಲು ನಂಗೆ ಯಾವ ತರ ದನ ತಗೊಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಫಾರ್ ಎಕ್ಸಾಂಪಲ್ ಈ ಉದ್ದ ಬೀಲದ ದನ ಕೆಲವರು ಒಳ್ಳೆ ಹೇಳ್ತಾರೆ, ಮತ್ತೆ ಅದೊಂದು ಸ್ಕಿನ್ ನೋಡುವಾಗ ಕೆಲಸದ ಗೊತ್ತಾಗ್ತದೆ ನಿಮ್ಗೆ. ಮತ್ತೆ ತುಂಬಾ ರೀತಿಯ ದನ ಸಹ ಇರ್ತದೆ, ಜರ್ಸಿ, HF, ಮತ್ತೆ ಈ ಲೋಕಲ್. ನೀವು ಆಯ್ಕೆ ಮಾಡ್ಕೊಂಡು ಇಟ್ಕೊಂಡಿರೋದು ಯಾವ್ದನ್ನ? ತುಂಬಾ ಜನ HF ಅಂತ ಮೊದ್ಲು ಹೇಳಿದ್ರು. ಮತ್ತೆ ಏನಂದ್ರೆ HF ಅಲ್ಲಿ ನಿಮ್ಗೆ ಸ್ವಲ್ಪ ಅದರಲ್ಲಿ ಫ್ಯಾಟ್ ಕಡಿಮೆ ಇರ್ತದೆ. ಸೊ ನಾನು ಜರ್ಸಿ ಆಪ್ಟ್ ಮಾಡಿದೆ. ಮತ್ತೆ ಅದರೊಟ್ಟಿಗೆ ಒಂದು ಮಲ್ನಾಡ್ ಗೆಡ್ಡೆ ಸಹ ಉಂಟು, ಅದನ್ನ ಹಾಗೆ ಯೂಸ್ ಮಾಡ್ಕೊಳ್ತಿದ್ದೇನೆ. ಈಗ ಈ ಇಂಧನವಾಗಿ ನೀವು ಗೋಬರ್ ಗ್ಯಾಸ್ ನ ಬಳಕೆಯನ್ನ ಮಾಡ್ತಾ ಇದ್ರಿ. ಸಾಮಾನ್ಯವಾಗಿ ಈಗ ಗ್ಯಾಸ್ ಸಿಲಿಂಡರ್ ನ ಬದಲಿಗೆ ಪರ್ಯಾಯವಾಗಿ ಇದನ್ನ ಬಳಕೆ ಮಾಡುವಂತದ್ದು, ಇದರಲ್ಲಿ ಒಂದು ನಿರ್ವಹಣೆ ಅಂದ್ರೆ ಏನು, ಏನೇನು ಮಾಡಬೇಕಾಗ್ತದೆ ದಿನಂಪ್ರತಿ, ಮತ್ತು ತಿಂಗಳಿಗೋ ಎರಡು ತಿಂಗಳಿಗೋ ಒಂದ್ಸರಿ ಮಾಡಬೇಕಾದಂತಹ ನಿರ್ವಹಣಾ ಕ್ರಮಗಳು ಏನೇನು? ಅಂದ್ರೆ ಫಸ್ಟ್ ಗೊಬ್ಬರ್ ಗ್ಯಾಸ್ ಅಲ್ಲಿ ತುಂಬಾ ರೀತಿಯ ಗೊಬ್ಬರ್ ಗ್ಯಾಸ್ ಇದೆ. ಫಾರ್ ಎಕ್ಸಾಂಪಲ್ ಡ್ರಮ್ ಸಿಸ್ಟಮ್ ಬರ್ತದೆ, ಮತ್ತೆ ಒಂದು ಅದು ಫೈಬರ್ ಇದೊಂದು ಬರ್ತದೆ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಅವರು ಅದು ಪ್ರತಿ ಮನೆಗೆ ಒಂದು ಕೊಡಬೇಕಂತ ಅವರ ಯೋಜನೆಯಲ್ಲಿ ನಾವು ಅದೇ ಹಾಕಿಸಿಕೊಂಡಿವಿ. ಅದೊಂದು 2000-3000 ನಮ್ಗೆ ಅವ್ರ ಇನ್ವೆಸ್ಟ್ಮೆಂಟ್ ಅವರೆಲ್ಲ ಸೆಟ್ಅಪ್ ಎಲ್ಲ ಮಾಡಿ ಹೋದ್ರು. ಮತ್ತೆ ಮುಂಚೆ ಆಕ್ಚುಲಿ ನಮ್ಮ ಮನೇಲಿ ಗೊಬ್ಬರ್ ಗ್ಯಾಸ್ ಇತ್ತು, ಅದು ದೊಡ್ಡ ಗೊಬ್ಬರ್ ಗ್ಯಾಸ್, ಅದು ಡ್ರಮ್ ಸಿಸ್ಟಮ್ ಅಲ್ಲಿ ಇತ್ತು. ಸೊ ಆ ಡ್ರಮ್ ಅನ್ನು ತೆಗೆದು ಈಗ ಸ್ಲರಿ ನೀರನ್ನ ಅದಕ್ಕೆ ಹೋಗುವಾಗೆ ಮಾಡಿದ್ದೇನೆ. ಸೊ ಸ್ಲರಿ ನೀರನ್ನ ಈಗ ಪಂಪ್ ಅಲ್ಲಿ ನಾವು ನಮ್ಮ ತೋಟಕ್ಕೆ ಬಿಡುವಂತದ್ದು. ಈಗ ಮುಂಚೆ ಏನ್ ಮಾಡ್ತಿದ್ರು, ಸಗಣಿ ಅದನ್ನು ತೆಗೆದು ಆ ಸ್ಲರಿಯಲ್ಲಿ ಬಂದ ಸಗಣಿಯನ್ನು ಒಂದು ಇದಕ್ಕೆ ಬೀಳ್ತಿತ್ತು, ಮತ್ತೆ ನೀವೊಂದು 2-3 ಜನ ಕರ್ಕೊಂಡು ಬಂದು ಅದನ್ನು ಬುಟ್ಟಿ ಹಾಕಿ ಅವರು ಮತ್ತೆ ಬುಟ್ಟಿಯಲ್ಲಿ ತಗೊಂಡೋಗಿ ಅದು ಬುಡಕ್ಕೆಲ್ಲ ಹಾಕಿದ್ರು. ಅದನ್ನು ಹೋಗಿ ಮತ್ತೆ ಅದನ್ನು ತೆಗೆದು ಮಣ್ಣನ್ನು ತೆಗೆದು ಅದ್ರ ಮೇಲೆ ಎಲ್ಲ ಹಾಕ್ತಿದ್ರು. ಅದೊಂದು ಲಿಕ್ವಿಡ್ ಸ್ಲರಿ ನೀರು, ನೀವು ಬಿಟ್ಟ ತಕ್ಷಣ ನೀರು ಅದು ಭೂಮಿಗೆ ಸೇರ್ಕೊಳ್ತದೆ, ಬೇಗ ಸೇರಿಕೊಳ್ತದೆ. ಸ್ಲರಿ ನೀರು ಆಲ್ರೆಡಿ ಬರುವ ಕಾರಣ ಇದೊಂದು ಜೀವಾಮೃತ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಜೀವಾಮೃತದಲ್ಲಿ ಸಗಣಿ ಮತ್ತೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಜೀವಾಮೃತ ಹೇಗೆ ತಯಾರಿ ಮಾಡುವಂತದ್ದು ಮತ್ತು ಬಳಕೆ ಮಾಡುವಂತದ್ದು. ಜೀವಾಮೃತ ಏನಂದ್ರೆ ಅದರಲ್ಲಿ ಒಂದು 4 ಇದಿದೆ. ಒಂದು ಸಗಣಿ ಬೇಕು, ಗೋಮೂತ್ರ ಬೇಕು, ಮತ್ತೆ ದ್ವಿದಳ ಧಾನ್ಯ ಹುಡಿ ಬೇಕಾಗ್ತದೆ, ಮತ್ತೆ ಒಂದು ಹಿಡಿ ಮಣ್ಣು, ಮತ್ತೆ ಹಳೆ ಇದು ಬೆಲ್ಲ ಸಹ ಬೇಕಾಗ್ತದೆ. ಸಿನ್ಸ್ ನಮ್ದು ಸ್ಲರಿ ನೀರು ಮತ್ತೆ ಗೊಬ್ಬರ, ಇದು ಸ್ಲರಿ ಗೊಬ್ಬರದಿಂದ ಗೊಬ್ಬರ ಗ್ಯಾಸ್ ಇಂದ ಹೊರಗೆ ಬರುವಾಗ ಅದೆರಡು ಮಿಕ್ಸ್ ಆಗಿ ಬರುವಂತದ್ದು. ಸೊ ಅದಕ್ಕೆ ನೀವು ದ್ವಿದಳ ಧಾನ್ಯ ಮತ್ತೆ ಒಂದು ಹಳೆ ಬೆಲ್ಲ ಹಾಕಿದ್ರೆ ಆಯ್ತು, ಆಲ್ರೆಸ್ಟ್ ಆಟೋಮೇಟ್ ಆಗಿ ಆಯ್ತು ಈಗ. ಸೊ ಅದನ್ನೀಗ ಮಿಕ್ಸ್ ಮಾಡಿ ಪಂಪ್ ಮೂಲಕ ಕೊಡುವಂತದ್ದು. ಇಲ್ಲಾದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಈಗ ಹಟ್ಟಿಯಲ್ಲಿ ಗೊಬ್ಬರ ಹಾಕಿದ್ದನ್ನು ತಗೊಂಡು ಅದನ್ನು ಡ್ರಮ್ಮಿಗೆ ಹಾಕಿ ಅದೊಂದು ಲಿಮಿಟೆಡ್ ಕ್ವಾಲಿಟಿಯಲ್ಲಿ ಬರ್ತದೆ. ನಿಮ್ಗೆ ಒಂದು ಹೆಚ್ಚಂದ್ರೆ ಒಂದು 10-30 ಗಿಡಗಳಿಗೆ ಹಾಕಬಹುದು. ಇದು ಹೇಗಂದ್ರೆ ಒಂದು ಬಲ್ಕ್ ಅಲ್ಲೇ ಬರೋದಿಲ್ಲ ನಮ್ಗೆ, ಆಲ್ಮೋಸ್ಟ್ ಈ ಪಂಪ್ ಅಲ್ಲಿ ಆಟೋಮೇಟ್. ಈಗ ನನ್ನ ತಂಗಿಗೆ ಅದನ್ನು ಬಿಟ್ಟರೆ ಆರಾಮ್ಸೆ ಪಂಪ್ ಅಲ್ಲಿ ಮಾಡಬಹುದು. ಸೊ ಈ ರೀತಿ ಆಟೋಮೇಟ್ ಮಾಡ್ಕೊಂಡಿದ್ದೇವೆ. ಅಂದ್ರೆ ಈಗ ಸ್ಲರಿ ಟ್ಯಾಂಕ್ ಈಗ ನೇರವಾಗಿ ಹಾಕುವಂತದ್ದು ಬೆಲ್ಲ ಅಲ್ಲ? ಹೌದು. ಅದಕ್ಕೆ ಹಾಕಿ ಮಿಕ್ಸ್ ಪ್ರಮಾಣದಲ್ಲಿ ಹಾಕ್ತೀರಿ? ಅದು ಅಂದಾಜು ಅಲ್ಲೇ ಹಾಕುವಂತದ್ದು. ನಮ್ದು ಒಂದು 50-60 ಲೀಟರ್ ಟ್ಯಾಂಕ್ ಅದು. ಸೊ ಅದಕ್ಕೆ ನಾನು ಒಂದು 5-6 kg ಹಾಗೆಲ್ಲ ಮಿಕ್ಸ್ ಮಾಡಿ ಹಾಕುವಂತದ್ದು ನಾನು. ಒಂದು ವಾರ ಬಿಡಬೇಕಲ್ಲ ಅದನ್ನ? ಅದು ಒಂದು ವಾರ ಬಿಡ್ತೇವೆ ನಾವು. ಒಂದು ವಾರ ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಅದನ್ನು ಪೈಪ್ ಅಲ್ಲಿ ಬಿಡುವಂತ ಹಾಕುವಂತ ಹಾಗೆ. ಆಮೇಲೆ ಈಗ ತರಕಾರಿ ಕೃಷಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ನೀವು ಮಾಡ್ತಾ ಇದ್ರಿ, ಆಮೇಲೆ ಅಡಿಕೆ ಕೃಷಿ ಮಾಡ್ತಾ ಇದ್ರಿ, ಮತ್ತೆ ತೆಂಗು ಭತ್ತ ಇದೆಲ್ಲವನ್ನು ಕೂಡ ನೀವು ಮಾಡ್ತಾ ಇದ್ರಿ. ಈಗ ಸುಮಾರು ಒಂದು 500 ತೆಂಗಿನ ಮರಗಳಿವೆ ಅಂತ ಹೇಳಿದ್ರಿ. ಇದರ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಈಗ ಸ್ಲರಿಯನ್ನು ಬಿಡುವಂತದ್ದು ಮಾತ್ರವೋ ಬೇರೆ ಏನಾದ್ರು ಮಾಡ್ತೀರಾ? ಸದ್ಯಕ್ಕೆ ನಾವು ಸಹಜ ಕೃಷಿ ಅಂತ ಹೇಳ್ತೇವೆ, ಅದನ್ನೇ ಮಾಡ್ತಿದ್ವಿ. ಮುಂಚೆ ಏನಂದ್ರೆ ನನ್ನ ಅಪ್ಪ ಆ ಟೈಮಲ್ಲೆಲ್ಲ ಆ ಬುಡ ಎಲ್ಲ ತೆಗಿತಿದ್ರು ಬಿಡಿಸುವಂತದ್ದು. ಆಕ್ಚುಲಿ ಸೈಂಟಿಫಿಕಲಿ ನೋಡಿದ್ರೆ ಅದು ರಾಂಗ್, ಯಾಕಂದ್ರೆ ನಿಮ್ಮ ಆಹಾರ ಬೇರಿಗೆ ಅದು ಪೆಟ್ಟಾಗ್ತದೆ. ನೀವು ಅದನ್ನು ಅಗ್ದು ಮತ್ತೆ ಪುನಃ ಅದಕ್ಕೆ ಹಾಳೆ ಅದನ್ನೆಲ್ಲ ಹಾಕಿ ಮತ್ತೆ ಅದನ್ನು ಮುಚ್ಚುವಂತದ್ದು. ಫಸ್ಟ್ ಅದ್ರ ಬೇರುಗಳನ್ನೆಲ್ಲ ಪೆಟ್ ಮಾಡಿದ್ರಿ, ಅದಕ್ಕೆ ಒಂದು 2 ವರ್ಷ ಬೇಕು ಅದು ರಿಕವರ್ ಆಗ್ಲಿಕ್ಕೆ. ಸೊ ಅದೆಲ್ಲ ನಾವೀಗ ಸದ್ಯಕ್ಕೆ ನಿಲ್ಸಿ ಏನು ಹಾಳೆ ಎಲ್ಲ ಬೀಳ್ತದೆ ಅದು ಅದ್ರ ಕೆಳಗಡೆ ಕರೆಕ್ಟ್ ಮುಚ್ಚಿ ಮತ್ತೆ ಅದ್ರ ಮೇಲೆ ನಾವು ಈ ಸ್ಲರಿ ನೀರು ಬಿಡುವಂತದ್ದು. ಅವಾಗ ಸ್ಲರಿ ನೀರು ನೀವು ಬಿಟ್ಟ ತಕ್ಷಣ ಅದು ಡಿಕಂಪೋಸ್ ಆಗ್ಲಿಕ್ಕೆ ಇನ್ನು ಬೇಗ ಆಗ್ತದೆ. ಡಿಕಂಪೋಸ್ ಆದ್ಮೇಲೆ ಈ ಸದ್ಯಕ್ಕೆ ನಿವಾರಣೆ ನಾವು ಹಾಗೆ ಮಾಡ್ತಿದ್ದೇವೆ. ಮತ್ತೆ ಕರಾವಳಿ ಪ್ರದೇಶದಲ್ಲೆಲ್ಲ ಮಳೆ ಬರೋದೆಲ್ಲ ತುಂಬಾ, ನಮ್ದು ಆಲ್ಮೋಸ್ಟ್ ಟಾಪ್ ಲೇಯರ್ ಎಲ್ಲ ತುಂಬಾ ಕೊಚ್ಕೊಂಡೇ ಹೋಗ್ತದೆ. ಏನು ಅದರಲ್ಲಿ ಇರುವ ನ್ಯೂಟ್ರಿಯಂಟ್ಸ್ ಅದೆಲ್ಲ ಆಲ್ಮೋಸ್ಟ್ ಕೊಚ್ಕೊಂಡು ಹೋಗ್ತದೆ. ಸೊ ಅದಕ್ಕೆ pH ಮೇಂಟೈನ್ ಆಗ್ಲಿ ಕೆಲವು ಸುಣ್ಣ ಸಹ ಹಾಕ್ತೇವೆ. ಮತ್ತೆ ಆಲ್ಮೋಸ್ಟ್ ಸ್ಲರಿಯಲ್ಲೇ ನಾವು ಇದು ಮ್ಯಾನೇಜ್ ಮಾಡುವಂತದ್ದು. ಹೌದು. ಆಮೇಲೆ ಈಗ ತೆಂಗಿನ ಮರದಲ್ಲಿ ಕೂಡ ಒಂದು ಕೆಲವೊಂದು ಸಮಸ್ಯೆಗಳು ಕೂಡ ಬರ್ತವೆ, ಅದರಲ್ಲೂ ವಿಶೇಷವಾಗಿ ಈಗ ಮಿಡಿ ಉದುರುವಂತಹದಿರಬಹುದು ಅಥವಾ ಒಂದು ಟೀ ಸೊಳ್ಳೆ ಅಂತ ಒಂದು ಸೊಳ್ಳೆಯ ಸಮಸ್ಯೆ ಆಗ್ಬಹುದು, ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ? ಅಂತದಕ್ಕೆಲ್ಲ ಈಗ ಫಾರ್ ಕೆಲವು ಸತಿ ನಾವು ಸುಡುಮಣ್ಣು ಎಲ್ಲ ಮಾಡುವಾಗ ಸುಡುಮಣ್ಣು ಮಾಡ್ತೀರಾ? ಸುಡುಮಣ್ಣು ಕೆಲವು ಸತಿ ತರಕಾರಿ ಬೆಳಿಲಿಕ್ಕೆ ಎಲ್ಲ ನಾವು ಮಾಡ್ತೇವೆ. ಸೊ ಅವಾಗೆಲ್ಲ ನಾವು ತೋಟಗಳ ಮಧ್ಯದಲ್ಲೇ ಬೆಂಕಿ ಮಾಡಿ ಕೆಲವು ಸತಿ ಏನು ಹೊಗೆಯನ್ನು ಹಾಕುವಾಗ, ಸೊ ಅದು ಕೆಲವು ಸತಿ ಆಲ್ಮೋಸ್ಟ್ ಅದರಲ್ಲೇ ಕಂಟ್ರೋಲ್ ನಾವು ಮಾಡ್ತೇವೆ. ಅದು ಮಳೆಗಾಲದಲ್ಲಿ ಆಬ್ವಿಯಸ್ಲಿ ಇಲ್ಲ ಕಮ್ಮಿ ಮಾಡೋದು, ಈ ಬೇಸಿಗೆಗಾಲದಲ್ಲೆಲ್ಲ ಸುಡುಮಣ್ಣು.